ವಿಶ್ವದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳ ಬೇಸಾಯದ ಅನುಭವ ಕುರಿತು ರೈತರಾದ ಪ್ರಕಾಶ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ, ಕೇಳೋಣಂತೆ. ರೈತ ಬಾಂಧವರಿಗೆ ಆರಂಭದಲ್ಲಿ ಕೇಳಿ, ತರಕಾರಿ ಬೆಳೆಗಳ ಬೇಸಾಯದ ಅನುಭವ ಕುರಿತು ರೈತರಾದ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಇದೀಗ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಒಬ್ಬ ರೈತರಿದ್ದಾರೆ, ಅವರು ನಂದಿಬಂಡಿ ಗ್ರಾಮದವರು, ಪ್ರಕಾಶ್ ಅಂತೇಳಿ. ಪ್ರಕಾಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರಕಾಶ್, ನೀವು ಸ್ವಂತ ಊರು ನಂದಿಬಂಡಿ? ನಂದಿಬಂಡಿ ಸರ್. ಜಮೀನು ಎಷ್ಟೆಕರೆ ಇದೆ ನಿಮ್ಮದು? ನಮ್ಮದೊಂದು 3.5 ಎಕರೆ ಇತ್ತು ಸರ್. 3.5 ಎಕರೆ ಇದೆ. ಏನೇನು ಬೆಳೀತಿದ್ರಲ್ಲ? ತರಕಾರಿ ಮಾಡಿ ಸರ್, ಈಸ್ತಿನ ಬೀಳದ್ದು ನೀರಲ್ಲಿ ಕೈ, ಈಗ ಸ್ವಲ್ಪ ಸಣ್ಣ ಹೊಡಿತೇವೆ ನೀರು, ಅವ್ರನ್ನ 2 ಮೋಟ್ರ್ ಕಾಲಿ ಇಟ್ಕೊಂಡು ತರಕಾರಿ ಮಾಡಿ ಸರ್. ತರಕಾರಿ ಮಾಡ್ತಾ ಇದ್ರಿ? 3.5 ಎಕರೆ ನಿಮ್ದು ಸ್ವಂತನಾ? ಇಲ್ಲ ಸರ್, 3 ಅಣ್ಣ ತಮ್ಮಿದ್ವಿ. ಅಣ್ಣ ತಮ್ಮರು ಇದ್ರಿ? ನಿಮ್ಗೆ ಎಷ್ಟು ಬಂದಿದೆ? ನಮಗೆ 1 ಎಕರೆ ಬಂದೈತೆ ಸರ್. 1 ಎಕರೆ ಬಂದಿದೆ? 1 ಎಕರೆ ಬಂದೈತೆ ಸರ್. 1 ಎಕರೆಯಲ್ಲಿ ಏನೇನು ಬೆಳಿಲಿಕ್ಕೆ ಸಾಧ್ಯತೆ ಇದೆ? ನೀರು ಎಲ್ಲಿಗೆ ನಾಕತಿ ಸಣ್ಣ ನೀರು ಸರ್, ಒಂದು ಮಡಿ 2 ಮಡಿ ಅದ್ರಾಗ. ಒಂದು ಬೋರಲ್ಲಿ ನೀರಿದೆಯಾ? 2 ಬೋರ್ ಅದ ಸರ್. ಅದ್ರಾಗ ನಮ್ಮ ಮನ್ನಾರ್ದೊಂದು ಬೋರ್ ಇಸ್ಕೊಂಡಿವಿ ನೀರು. ಇವಾಗ ಅವ್ರು ಬೀಳೈತೆ, ಈ ತರಕಾರಿ ಬದುಕ ಪೂರ್ತಿಯಾಕ ಬಿಟ್ಕೊಡಪ್ಪ ಅಂತಂದಿವಿ. ಬಿಟ್ಕೊಟ್ಟಣ? ಬಿಟ್ಕೊಟ್ಟಿದ್ದಾರೆ. ಬಿಟ್ಕೊಟ್ಟಾರ ಸರ್. ಈಗ ಅವೆರಡು ನೀರು ಕಲಿ ಇಟ್ಕೊಂಡು ಒಂದು 2 ತುಂಡು ಮಾಡಿ ಸರ್, ಇನ್ನೂ ಒಂದು 3/4 ಎಕರೆ ಹಂಗೆ ಬೀಳ್ಬಿಟ್ಟು ಸರ್, ನೀರಾಗಲ್ಲ ಅಂತ. ನೀರಾಗಲ್ಲ ಅಂತೇಳಿ ಈಗ ಎಷ್ಟು? 1 ಎಕರೆ? 1/2 ಎಕರೆ ಮಾಡ್ತೀವಿ. 1/2 ಎಕರೆಯಲ್ಲಿ 2 ಐಟಮ್ ಮಾಡಿ ಸರ್. 2 ಐಟಮ್ ಮಾಡಿದ್ದೀರಿ. ಏನೇನು ಬೆಳಿತೀರಿ? ಈಗ ತಮ್ಮಟೆ ಹಾಕಿ ಸರ್, ಜವಳಿ ಗಿಡ ಊರಿವೆ. ಅವೆರಡು ಸರ್. ಈಗ ನೀವು ಕೃಷಿ ಮಾಡೋದು ಯಾವಾಗಲಿಂದ ಕಲ್ತ್ರಿ? ಸಣ್ಣರದಾಗ ಅದೇ ಕೆಲಸ ಸರ್, ಬೇಸಾಯ. ಸಾಲಿ ಓದಿದ್ರೆ? ಸಾಲಿ ಭಾಳ ಓದಿದ್ರು ಸರ್, ಅವಾಗ 7ನೇ ಕ್ಲಾಸ್ ಸಣ್ಣರದಾಗ ಓದಿ ಬಿಟ್ಟುಬಿಟ್ಟಿವಿ, ಬರೀ ಬೇಸಾಯ ಮಾಡ್ಕೊಂಡು. ಎಷ್ಟು ವರ್ಷ ವಯಸ್ಸಿಗೆ ನಿಮಗೆ? 35 ಅದಾವ ಸರ್. 35 ವರ್ಷ ಇದಾವೆ. ನಿಮ್ಮ ತಂದೆ ಕಾಲದಿಂದಲೂ ವ್ಯವಸಾಯ ಮಾಡ್ತಾ ಬಂದ? ನಮ್ಮ ತಂದೆ ಕಾಲದಿಂದ ಬೇಸಾಯ ಮಾಡಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಬೇಸಾಯ ಮಾಡಿ. ಈಗ ನೀವು ಆಗ ಕೃಷಿ ಮಾಡ್ತಾ ಇದ್ದಕ್ಕೆ ನಿಮ್ಮ ತಂದೆ ಕಾಲಘಟ್ಟಕ್ಕೂ ಈಗ್ಗೂ ನೀರು, ಅವಾಗ ಮಳೆ ಅದೆಲ್ಲ ಪ್ರಮಾಣ ಚೆನ್ನಾಗಿತ್ತು ಅನ್ಸುತ್ತಾ? ಅವಾಗ ಚೆನ್ನಾಗಿತ್ತು ಬಿಡು ಸರ್, ಅವಾಗ ಹಾಕ್ಸ್ದಲ್ಲೇ ನೀರು ಬಿಡವು, ಬೇಡ ಕ್ಯಾರಿಗಳು ಕುಂಟಿಗಳು ತುಂಬವು. ಮತ್ತು ಕ್ಯಾರಿಲಿದ್ದ ನೀರು ಬರ್ತದ್ವ, ಹಾಗೆ ಹೆಚ್ಚಾಗಿ ಹೆಚ್ಚಿಗೆ ಮನೆಯಾರ ಮಾಡ್ಕೊಂಡು ಒಟ್ಟು ಜೀವನ ಮಾಡ್ತೀವಿ ಸರ್. ನೆಲ್ಲ ಪಲ್ಲ ಬೆಳ್ಕೊಂಡು ಮಾರಲ್ದಂಗೆ ಈಗ ಯಾರು ನೆಲ್ಲಲ್ಲ ಪಲ್ಲಲ್ಲ ಸರ್, ಯಾರು ಮಳೆನೇ ಆಗಂಗಲ್ಲ ಸದ್ಯ. ಅಂದರೆ ಈಗ ನೀವು ಈಗೇನು ಭೂಮಿ ಮಾಡ್ತಾಯಿದ್ರಿ, ಆ ಭೂಮಿಯಲ್ಲಿ ಹಿಂದೆ ನೆಲ್ಲು ಬೆಳೀತಿದ್ರಿ, ಗದ್ದೆಗಳಾಗ ನೆಲ್ಲು ಬೆಳೀತಿದ್ದು ಸರ್. ಹ್ಞೂ ಹ್ಞೂ. ಇವಾಗ ಕೆರೆನ ತುಂಬಾಗಲ್ಲ, ಸರಿ ಮಳೆನೇ ಆಗಲ್ಲ ಸರ್, ಯಾರು ನೆಲ್ಲಲ್ಲಿ ಏನಲ್ಲ, ಮತ್ತೆ ಆದ ಟಕ ತಣದು ಚಜ್ಜಿ ಬಿತ್ತದ ಅಲ್ಸಂದಿ ಬಿತ್ತದ. ಅವು ಬಂದಟ್ಟು ಬರ್ತಾವ ಇಲ್ಲಿ ನಪ್ಪ ವಾಣಿಗೆ ಹೋದ್ರೆ ಮತ್ತೆ ಕುರಿ ಮೇಸರಿ ಕುರಿ ಮೇಸರಪ್ಪ ಅಂತ ಹೇಳೋದು ಬಿಟ್ಬಿಡೋದು ಅಷ್ಟೇ. ಈಗ ನಿಮಗೆ ಒಂದು ಎಕರೆ ಭೂಮಿ ನೀವು ಮಾಡ್ತಾ ಇದ್ದೀರಿ, ಈ ಒಂದು ಎಕರೆ ಭೂಮಿಯಲ್ಲಿ ವರ್ಷ ಒಂದೇ ರೀತಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಥವಾ ಬೇರೆ ಬೇರೆ ಥರ ಬೆಳೆ? ಬೇರೆ ಬೇರೆ ಬೆಳೆ ಬೆಳಿತೀವಿ ಸರ್. ಒಂದು ವರ್ಷ ಅಲ್ಸಂದೆ ಹಾಕಿದ್ವಿ, ಒಂದು ವರ್ಷ ಮೆಕ್ಕೆಜೋಳ ಹಾಕೋದು, ಒಂದು ವರ್ಷ ಇಂಥವು. ಈಗ ನೀರು ಬ್ಯಾಸಿ ಟೈಮ್ನಾಗ ಮುಂಗಾರಿಗೆ ಏನೇನು ಮಾಡ್ತೀರಿ ನೀವು? ಮುಂಗಾರಿಗೆ ಅಲ್ಸಂದಿ ಬಿತ್ತು ಬಿಡ್ತೀವಿ ಸರ್. ಮತ್ತೆ ಅಲ್ಸಂದಿ ಬಿತ್ತಿವ, ಅದು ಆದ್ರೆ ಹಾಕತ್ತಿ ಹೋದ್ರಾಕತ್ತೆ, ಬಾಳೆ ಬಂದ್ರೆ ಹಾಕತ್ತೆ, ಅಲ್ಲಿ ನೆಪ್ಪ ಅಂದ್ರೆ ಎಲ್ಲ ಈಗ ನೀರಾಗೆಲ್ಲ ಒಳಸಾಕ. ಮತ್ತೆ ಹೋದ್ರಲ್ಲ ಬಿಡಪ್ಪ, ಏನಾನ ಮಳೆಗಾಲದಲ್ಲಿ ಸಹಿತ ನಿಮ್ಮ ಬೋರಲ್ಲಿ ನೀರು ಇರೋಲ್ಲ? ಇಲ್ಲ ಸರ್, ಒಳ್ಳೆಯದಲ್ಲ. ಹೌದಾ? ಒಳ್ಳೆಯದ. ಅವಾಗೂ ಕಮ್ಮಿ ಇರ್ತದೆ, ಅವಾಗ ಕೂಡ ಕಮ್ಮಿ ಇರ್ತದೆ. ಈಗ ಏನು ಸಣ್ಣ ಹೊಡಿತೇವಲ್ಲ ಸರ್, ಒಂದು ನಿಂಚು ಅಷ್ಟೇ ಹೊಡೆಯೋದು. ಮಳೆಗಾಲದಲ್ಲೂ? ಮಳೆಗಾಲದಾಗ ಕೂಡ ಅಷ್ಟೇ ಹೊಡಿತೇವೆ. ಈ ಒಂದು ನಿಂಚು ನೀರು ಎದಕ್ಕೆ ಆಗತ್ತಪ್ಪ, ಇದು ಹೊಲಕ್ಕೆ ಒಂದು ಮುರಿಗೆ ಆಗಲ್ಲ ಅನ್ನೋದು. ನಾವು ಇನ್ನೂ ಒಂದು ಬೋರ್ ಹಾಕಿಸ್ಬಿಡೋದು, ಅದಂಗ ಬೀಳ್ದಂಗೆ ಆಗ್ಬಿಡೋದು. ಓಹೋ. ಇನ್ನೂ ಒಂದು ನೋಡಿಬಿಡೋ ಅಂತ ಅಡಿಯಾಗ ನಾ ದೇವ್ರದ್ದನ ನೋಡ ಏನು ಉಡ್ಸ್ಕೊಂಡು ಹುಲ್ಬ ತಿನ್ಸಾಗಲ್ಲ ಅನ್ನೋದು. ಮತ್ತೆ ಒಂದು ಮಾಡೋದು ಹಿಂಗಾಗಿ ಹಿಂಗಾಗಿ ಎಲ್ಲ ಎದುರು ಮಾಡ್ಕೊಂಡು ಹೊಲ ಬೇಡ, ಹೊಲ ಸಾಹಸ ಬೇಡಪ್ಪ, ಯಾರ್ದಂಗೆ ಕರೆದ್ರದ್ದು ಕೂಲಿ ಮಾಡ್ಬೇಕು ಹಂಗಂದ ಸುಮ್ಮ ಆಗ್ಬಿಡಿ ಸರ್. ಒಂದೇ ಸ್ವಲ್ಪ ಒಂದು ತುಂಡರಿ ಹೊಲ್ದಕ್ಕೆ ನೀರು ನಮ್ಮ ಮಟ್ಟಿ ಜೀವನ ನಡಿಲ್ಲ, ಸೊಪ್ಪು ಸೇದಿ ಹಾಕ್ಯಂದು ಮಾಡ್ಕೋಣ ಅಂತ. ತರಕಾರಿ ನಿಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸೋದ ಇದೆಯಾ ತರಕಾರಿ ಬೆಳೀತಾರೆ? ತರಕಾರಿ ರೇಟ್ ಇದ್ರೆ ತರಕಾರಿ ಸರ್. ಇವಾಗ ನೋಡು ಬೆಳೆದಾಗ ಇವಾಗ ಹಣ್ಣು ಬಿಟ್ಟವು ರೇಟ್ ಅಲ್ಲ, ಹಂಗಾಗಿ ಇನ್ಯಾರು ರೈತರು ಉಳಿತಾರೆ ಸರ್. ಟೊಮೆಟೊ ಹಾಕಿ ಎಷ್ಟು ದಿನ ಆಯ್ತು ಈಗ? ನಮ್ಮದು ಈಗ ಮೂರು ತಿಂಗಳಾಯ್ತು ಸರ್. ಮೂರು ತಿಂಗಳಾಯ್ತು. ಮೂರು ತಿಂಗಳ ಹಿಂದೆ ರೇಟ್ ಇತ್ತು? ಮೂರು ತಿಂಗಳು, ಇನ್ನೂ ತಿಂಗಳ ಮುಂದೆ ರೇಟ್ ಇತ್ತು ಸರ್, ನಮ್ಮ ಹಣ್ಣು ಬಂದದ್ದಲ್ಲ ಆ ಟೈಮ್ನ. ನಿಮ್ಮ ಬೆಳೆ ಬಂದಿದೆ ಬೆಲೆ? ಹ್ಞೂ ಸರ್, ಒಂದು ತಿಂಗಳಾಯ್ತು ಸರ್ ನಾವು ಹಣ್ಣರೇ ಕತ್ತೆ. ಈಗ ಅವಲ್ಲಿದ್ದ ರೇಟನ ಸಿಕ್ಕಲ್ಲ, ತುಂಬ ಕಡಿಮೆ ಆಗಿದೆ. ತುಂಬ ಕಡಿಮೆ ಆಯ್ತು ಸರ್. 70 ರೂಪಾಯಿ ಒಂದು ಬಾಕ್ಸ್, 50 ರೂಪಾಯಿ ಒಂದು ಬಾಕ್ಸ್, ಹಿಂಗೆ ಹಾಕ ಸರ್. ಒಂದು ಬಾಕ್ಸಲ್ಲಿ ಎಷ್ಟು ಕೆಜಿ ಇರ್ತದೆ? ಒಂದು 30 ಕೆಜಿ ಬರುತ್ತೆ ಸರ್. ಹ್ಞೂ ಸರ್. ಈಗ ಇದೇ ರೀತಿ ಹಿಂಗಾದ್ರೆ ಲಾಸ್ ಆಗ, ಒಂದು ನಿಮಗೆ ಸಮಸ್ಯೆ ಈಗ ಅಲ್ಲಿ ಅಂದರೆ ಭೂಮಿಯಲ್ಲಿ ನೀರಿಲ್ಲ ಮತ್ತು ಬೆಲೆ ಸಮಸ್ಯೆ, ಎರಡು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನು ಏನಾದರೂ ಪ್ರಯತ್ನ? ಏನಲ್ಲ ಸರ್, ಏನು ಪ್ರಯತ್ನ ಮಾಡಿದ್ರೆ ಈಗ ನೀರು ಕಡಿಮೆ ಬಯಸುವಂಥ ಬೆಳೆಗಳನ್ನು ಏನಾದರೂ ಬೆಳೆಯೋಣ? ಏನು ಮಾಡಿದ್ರು ಕೂಡ ನೀರು ಮಳೆ ಅಂತ ಬೇಕಲ್ಲ ಸರ್, ಮಳೆ ಇಲ್ದ್ರಣ ಬೋರೆ ನೀರಣ ಬೇಕು. ಈ ಮಳೆ ವರ್ಷಕ್ಕೆ 2 ಮಳೆ ಆಗ್ಯವ ನಮಗೆ. ಹೌದು, ಅಷ್ಟೇ. ಮಳೆನೇ ಇಲ್ಲ, ಮಳೆನೇ ಇಲ್ಲ. ಈಗ ಹೋಗಿ ಬಿತ್ತಿ ಬಂದಿದ್ವಿ, ಎಲ್ಲ ಅಲ್ಸಂದಿ ಬಿತ್ತಿದ್ವಿ, ಕುರಿನ ಮೇಸಿಟ್ಬಿಟ್ಟಿವಿ ಅಷ್ಟು ಅಷ್ಟೇ. ಒಟ್ಟು ಕಾಯಿನೂ ಕಟ್ಟಲಿಲ್ವಾ? ಏನು ಇಲ್ಲ ಸರ್, ಬಿತ್ತೆ ಮಳೆ ಕಂಡು ದಪ್ಪ ಮಳೆನೇ ಬರಲಿಲ್ಲ. ಅದು ಲಾಸ್ಟ್ ಕೊನೆವರೆಗೆ ಮಳೆ ಬರಲ್ಲ, ಅದು ಹಣಿಗೆ ಹೋಗೋವರೆಗೆ. ಮನೆ ಕುರಿ ಬಿಟ್ಬಿಡ್ರ ಅಂತ ಕುರಿ ಮೇಯಿಸಿಬಿಟ್ಟು ಸರ್. ಈಗಿರೋ ಅಲ್ಪ ಸ್ವಲ್ಪ ನೀರಿನಲ್ಲಿ ನೀವು ಟೊಮಾಟೆ ಮತ್ತು ಚೌಳಿಕಾಯಿ ಇವೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈಗ ಅವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಈ ಟೊಮಾಟೆ ಬೆಳೆಗೆ ಏನೇನು ಆರೈಕೆ ಮಾಡ್ತೀರಿ? ಏನೇನಿಲ್ಲ? ಏನಲ್ಲ ಸರ್, ಸಣ್ಣ ನೀರ ಅದ್ರಾಗ ಚಲಿಕೆ ತಗೊಂಡು ಸಾಲಿನಾಗ ಅಷ್ಟೇ ಹೋಗಂಗೆ ಹೊಲ ತುಂಬನ್ ಬಿಡಂಗಲ್ಲ ಸರ್. ಹಿಂಗೆ ಸಾಲು ಮಾಡಿರ್ತೀವಲ್ಲ, ಆ ಸಾಲಿನಾಗ ಅಷ್ಟೇ ಹೋಗಂಗೆ ಚಲಿಕೆ ತಗೊಂಡು ಒಡ್ಡ ಹಾಕ್ಬಿಟ್ಟಿನಿ ಸರ್. ಹಿಂಗೆ ಈಗ ದೊಡ್ಡ ನೀರಾದ್ರೆ ಬಳಸ್ಬಿಡ್ಬೋದು ಸರ್, ನಮ್ಮ ಸಣ್ಣ ನೀರಲ್ಲ ಒಡ್ಡ ಹಾಕಿ ಅಂದು ಹಂಗೆ ಸಾಲಿನಾಗ ಗಿಡ ಬಡ್ಡಾಗ ಅಷ್ಟೇ ತೋದ್ಕಾಂತ. ಕೆಲವು ಹನಿ ನೀರಾವರಿ ಅಂತ ಮಾಡ್ತಾರೆ, ಸಣ್ಣ ಪೈಪ್ ಹಾಕಿ ಅದು ಮಾಡ್ತಾರೆ ಸರ್, ಗಿಡದ ಬೇರಿಗೆ ನೀರು ಹೋಗೋ ಹಾಗೆ ಮಾಡ್ತಾರೆ ಹನಿ ನೀರಾವರಿ. ಇಂಥದ್ದೇನಾದ್ರು ಪ್ರಯೋಗ ಮಾಡಿದ್ರ ನೀವು? ಇಲ್ಲ ಸರ್, ಅದಕ್ಕೆ ಕೇಳಿದ್ವಿ ಸರ್, ಹನಿ ನೀರಾವರಿ ಮಾಡಿಕೊಡ್ರಿ ಅಂತಂದು ನಮ್ಮ ಕೃಷಿ ಲೆಕ್ಕಾಗ ಮಾಡಿಕೊಡ್ತೀವಿ ಅಂತಂದ್ರೆ ನಾವು ಈಗ ಅದಕ್ಕೆ ಅವ್ರಿಗೆ ಬಂದು ನೋಡಿರಿ ಸರ್, ಅವ್ರು ಅದು ನಮ್ಮ ನೀರು ಒಂದು ಇಂಚು ಆದ್ರೂ ಕೂಡ ಹಿಂಗೆ ಬಿಟ್ಬಿಟ್ಟು ಹೊಡಿತೈತೆ ಸರ್. ಅದು ಬಿಟ್ಬಿಟ್ಟು ಹೊಡೆದಪ್ಪ ಅಂದ್ರೆ ಡ್ರಿಪ್ ಮಾಡೋಕೆ ಸರಿವಾಗಲ್ಲಪ್ಪ, ಒಂದು ಇಂಚು ಕಂಟಿನ್ಯೂ ಹಂಗೆ ಬಿಡ್ದಂಗೆ ಹೊಡಿಬೇಕು. ಹಂಗಾರ ನೀನು ಒಂದೊಂದು ಲೈನಿಗೆ ಒಂದೊಂದು ಲೈನಿಗೆ ವಾಲ್ ಮಾಡಿಕೊಡ್ತೀವಿ, ತಿರ್ಕೊಂತ ಹೋಗಿ ಬರುತ್ತೆ. ಇದು ಬಿಟ್ಬಿಟ್ಟು ಹೊಡಿತೈತೆ ನೀರು, ಎಲ್ಲೇನ ಸುಮ್ಮನೆ ಸಣ್ಣದೊಂದು ಒಂದು 20-30 ಗುಂಡಿ ಮಾಡ್ಕೊಂಬಿಡು, ಅದಕ್ಕೆ ಪಾಟ್ ಹಾಸ್ಕೊಂಬಿಡು. ಒಂದಿನ ಆಗಲಲ್ಲ ಖಾಲಿ ಇಟ್ಕೊಂಡು ತಿರುಗಿದಿನ ಕರೆಂಟ್ ಬರ್ತಲ್ಲ, ನೀರು ಈ ನೀರು ಎಲ್ಲ ಖಾಲಿ ಇಟ್ಕೊಂಡು ಒಂದೊಂದೇ ಸಾಲಿ ಬಿಡ್ಕೊಂತ ಹೋಗಕ್ ನೀನು ಅಂತ ಹೇಳಿದ್ರೆ ಆಯ್ತು ಬಿಡಪ್ಪ, ಹಂಗ ಮಾಡೋಣ ಅಂತ. ಹಂಗ ಮಾಡ್ತದೀವಿ ಸರ್, ನೀರು ಸ್ಟಾಕ್ ಮಾಡ್ಕೊಳ್ತೀವಿ, ನೀರು ಸ್ಟಾಕ್ ಮಾಡ್ಕೊಂತೀವಿ ಸರ್. ಅದಕ್ಕೆಲ್ಲ ಏನು ಮಾಡ್ಕೊಂಡಿದ್ವಿ ನೀರು ಸ್ಟಾಕ್ ಮಾಡಿ? ಏನಲ್ಲ ಸರ್, ಅದು ಗುಂಡಿ ಕುಡಿಯಲ್ಲ ಸರ್ ನೀರು, ನಮ್ದು ಊಟಿನಲ್ಲ ಅದು. ಆ ಊಟಿಯಾಗಿ ಹೋಗಿ ಪ್ಲಾಸ್ಟಿಕ್ ಇಷ್ಟಿಕ್ ಏನಾರು ಹಾಕಿರ ಕೆಳಗೆ? ಇಲ್ಲ ಸರ್, ಎಲ್ಲ ಹಾಕಿ ಅದನ್ನ ಒಂಥರ ನೀರ ಕುಡಿಯಲ್ಲ ಸರ್ ನೆಲ, ಸೌಳ ಮಣ್ಣು ಅಂತ ಸರ್, ಅದು ನೀರು ಹಿಂಗಲ್ಲ, ನೀರು ಹಿಂಗಲ್ಲ, ಅದು ಸೌಳ ಮಣ್ಣು ಸರ್, ಅದ ಅದ್ರಾಗ ಮಾಡಿವೆ ಕುಡಿಯಲ್ಲ ನೀರು. ಅದು ಈಗ ಅದರಲ್ಲಿ ನೀರು ಸಂಗ್ರಹಿಸ್ಕೊಂಡು ಈಗ ನಿಮ್ಮ ಟೊಮೊಟೊಗೆ ಬಿಡ್ಕೊಂತ ಹೋಗ್ತಿದ್ವಿ, ಬೆಳೆಸ್ಕೊಂತ ಹೋಗ್ತೀವಿ ಸರ್. ಅಷ್ಟು ನೀರಲ್ಲೇ? ಅಷ್ಟು ನೀರಲ್ಲೇ ಸರ್. ಈಗ ನೀವು ಟೊಮಾಟೆ ಮತ್ತು ಈ ಚೌಳಿಕಾಯಿಗೆ ಈ ಸಮಸ್ಯೆಗಳು ಏನೇನು ಬರ್ತಾವೆ ಹೆಚ್ಚಾಗಿ ಅಲ್ಲಿ? ಏನಿಲ್ಲ ಸರ್, ಇನ್ನೊಂದು ಆಯ್ತು, ಇನ್ನೊಂದು 5 ದಿನ ಏನಾದ್ರೆ ಅವು ಕೂಡ ಆಳ್ಬಿದ್ಬಿಡ್ತೀವಿ, ಚಳಿ ಸ್ಟಾರ್ಟ್ ಆಗತ್ತೆ, ಮುಗಿತದೆ, ಬೂದಿ ರೋಗ ಬಿದ್ದು ಬಿಡ್ತದೆ. ಚಳಿ ಇದ್ರೆ ಬರಲ್ಲ ಸರ್ ಅದು. ಚಳಿ ಇದ್ರೆ ಟಮಾಟೊ ಚೆನ್ನಾಗಿ ಬರಲ್ಲ, ಟಮಾಟಿ ಬರಲ್ಲ, ಜಳಿನ ಬರಲ್ಲ ಸರ್, ಇಬ್ಬಣಿ ಬೀಳ್ತಲ್ಲ ಮುಟುಕ ರೋಗ ಅಂತ ಬಂದ್ಬಿಡುದು ಸರ್. ಅದು ಆಟೋಮೆಟಿಕ್ ಆಗಿ ಬಂದ್ಬಿಟ್ರೆ ಅಂದ್ರೆ ಆಗಿವತ್ತು ಅಲ್ಲಿದ್ದ ಗಿಡನೇ ಎದ್ದಳಲ್ಲ, ಅದು ಆಗಿವತ್ತು ಇಲ್ಲಿಗೆ ಬಗೆಹರಿತಪ್ಪ ಇದೆ ಅನ್ನೋದು ಸುಮ್ಮನೆ ಆಗ್ಬಿಡೋದು ಸರ್ ಅಷ್ಟೇ. ಈಗ ಟೊಮೊಟೊಗೆ ಹೋಲಿಸಿದ್ರೆ ಚವಳಿಕಾಯಿ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಅನ್ಸ. ಈಗ ಚವಳಿಕಾಯಿ ಆಗೈತೆ ಸರ್. ಈಗ ಚವಳಿಕಾಯಿ ಪ್ರಮಾಣ ಎಷ್ಟಿದೆ ನಿಮ್ಮಲ್ಲಿ ಈಗ, ಎಷ್ಟು ಹಾಕಿದ್ರಿ? ಸ್ವಲ್ಪ ಹಾಕಿವಿ ಸರ್, ಒಂದು 6 ಸಲಕ್ಕೆ ನೀರು ಹಾಕತ್ತೆ, ಅಷ್ಟಕ್ಕೆ ಸಾಕ್ಬಿಡು ಏನಂತ ತಂದು ಮತ್ತೆ ಉದ್ದಕ್ಕೆ ಮಾಡಿರ ಅದು ನೀರು ಕೂಡ ಆಗಲ್ಲ, ಸುಮ್ಮನೆ ಯಾಕೆ ಬಿತ್ತು ಬಣ್ಣ. ಅದೇನಾದ್ರೂ ಕೈ ಹಿಡಿದಿದೆ ನಿಮಗೆ? ಅದೇನಲ್ಲ ಸರ್, ಹಿಂಗೆ ನಮ್ಮ ಹೊಟ್ಟೆ ಜನ ನಡೆಸ್ತೈತೆ ಅಷ್ಟೇ. ಒಬ್ರದೋದಕ್ಕಿಂತ ನಮ್ಮ ಮಗಳು ಹೆಣ್ಣು ಮಕ್ಕಳು ನಾನು ಮೂರ ಮತ್ತೆ ಹರ್ಕಂತೀವ, ಮತ್ತೆ ಮರ್ಮಳಿ ಶಾಂತಿ ದಿನ ಹಾಕಿಬಿಡ್ತೀವಿ ಸರ್ ಅಷ್ಟು. ಕುಂತು ಈಗ ಸರ್ಕಾರ ಈ ಥರದ ನೀರಿನ ಸಮಸ್ಯೆಗಳನ್ನು ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಯೋಜನೆಗಳ ಥರದ ಇಂಗು ಗುಂಡಿಗಳನ್ನು ಮಾಡಿರಿ, ನೀರನ್ನು ನಿಮ್ಮಲ್ಲೇ ಶೇಖರಣೆ ಇಟ್ಕೊಳ್ಳೋಂಗೆ ಮಾಡಿರಿ, ನಿಮ್ಮ ನೆಲದಲ್ಲೇ ಅದು ಇಂಗಿಕೊಂಡು ಹೋಗೋ ಹಂಗೆ ಏನಾದರೂ ಪ್ಲ್ಯಾನ್ ಮಾಡಿರಿ, ಬದುಗಳಿಗೆ ಇದು ಮಾಡಿರಿ ಅಂತ ಹೇಳ್ತಾ ಇದ್ರಿ. ಇಂಥವೆಲ್ಲ ಮಾಡಿದ್ರೆ ನೀವೆಲ್ಲ ಹೇಗೆ? ಇವು ಒಡ್ಡುಗಳು ಹಾಕ್ಸಿದ್ದೀವಿ ಸರ್, ಹಾಕ್ಸಿದ್ದೀವಿ ಸರ್, ಕೃಷಿ ಲಿಕ್ಕಿದಾಗ ಬಂದದ್ದು ಸರ್, ಒಡ್ಡೆಲ್ಲ ಹಾಕ್ಸಿದ್ದೀವಿ ಸರ್. ಅವು ನಮ್ಮ ತೇವ್ರ ನೆಲಗಳು, ಅದ್ರಾಗ ಸ್ವಲ್ಪ ಮಳೆ ದೊಡ್ಡ ಮಳೆ ಆದ್ರೆ ಮಾತ್ರ ನಡ್ಕೊಂತಾವೆ, ಅಲ್ಪ ಸ್ವಲ್ಪ ಮಳೆ ಆದ್ರೆ ನೆನೆದಲ್ಲ ಸರ್ ಅಂತ ಭೂಮಿ, ಸ್ವಲ್ಪ ಕಲ್ಸೆಟ್ ನೆಲಗಳು ಅಂತ ನಮ್ಮವು, ಅದು ನೀರು ಆಗದ ಎಷ್ಟು ಕಾಕತ್ತೆ ಅಷ್ಟೇ ಮಾಡ್ಕೊಳೋದು, ಉಳಿಕಿದ್ದು ಬೀಳ್ಬಿಟ್ಬಿಡೋದು ಸರ್, ಹಂಗೆ ಮಾಡ್ಕೊಂತ ಹೊಂಟಿ ಸರ್. ಸೊ ಈಗ ನೀರಿಂದು ನಿಮ್ಮ ಬೋರ್ನಲ್ಲಿ ನೀರಿಲ್ಲ, ಇರೋ ಸ್ವಲ್ಪ ಪ್ರಮಾಣದಲ್ಲಿ ಸಹಿತ ಹೆಚ್ಚಿನಾಗೇನು ಮಾಡ್ಲಿಕ್ಕಾಗಲ್ಲ, ಆಗಲ್ಲ ಸರ್, ಆಗೋದಿಲ್ಲ. ಆಗಲ್ಲ ಮತ್ತೆ ಮುಂದೆ ಸಹಿತ ನೀರು ಸಿಗುತ್ತೆ ಅಂತಕ್ಕಂಥ ಭರವಸೆ ನೀವು ಕಳ್ಕೊಂಡಿದ್ದೀರ ಸರ್. ಮುಂದೆ ಇದಲ್ಲದೆ ನಿಮಗೆ ಜೀವನ ನಿರ್ವಹಣೆಗೆ ಬೇರೆ ಏನು ಕೆಲಸ ಮಾಡ್ತೀರಿ? ಏನಲ್ಲ ಸರ್, ಹಿಂಗೆ ಕರ್ದರ್ದು ಕೂಲಿ ಮಾಡ್ಕೊಂತ ನೋಡಿ ಒಟ್ಟು ಜೀವನ ಸುಖವಾಗಿರುತ್ತಪ್ಪ, ಸುಮ್ಮ ಹೊಲಗಳ ಸಾಲ ಸಂಬಂಧಿ ಅದಕ್ಕೆ ಗೊತ್ತಕೋಣದು ಅನಿಸ್ತೈತೆ ಸರ್. ಬೇರೆ ಹೊಲದಲ್ಲಿ ಕೆಲಸಕ್ಕೆ ಹೋಗ್ತೀವಿ, ಕರ್ದದ್ದು ಕೂಲಿ ಮಾಡಿಬಿಟ್ರೆ ದಿವಸ 200-250 ಹಂಗೆ ಕೊಡ್ತಾರೆ, ಗಂಡಾಳಿಗೆ ಅಷ್ಟು, ಗಂಡಾಳಿಗೆ 250 ಕೊಡ್ತಾರೆ ಸರ್, ಹೆಣ್ಮಕ್ಳಿಗೆ 130 ತನಕ ಕೊಡ್ತಾರೆ ಸರ್. ನಾವು ಹಂಗೆ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲೆಲ್ಲಿ ಹೋಗ್ತೀರಿ ಕೆಲಸಕ್ಕೆಲ್ಲ ನೀವು? ಯಾರನ್ನ ಕರೀ ಸರ್, ಕೂಲಿ ಮಾಡೋರು ಬರ್ತೇನಪ್ಪ, ನೀನು ಅದು ಕೆಲಸ ಮಾಡೋಕಂದ್ರೆ ಬರ್ತ ನಡಪ್ಪ ಅಣ್ಣ ಸರ್. ಅಲ್ಲ, ನೀವು ಈ ಥರದ ಕೆಲಸನಾದರೂ ನಿಮ್ಮ ಸುತ್ತಮುತ್ತಲ ಇದೆಯಾ ಅಥವಾ ತುಂಬ ದೂರ ಹೋಗ್ಬೇಕಾ? ಇಲ್ಲ ಸರ್, ನಮ್ಮ ಕೆಲವು ಕಡೆಗೆ ಈಗ ಮರಿಯಮ್ನಳ್ಳಿ ಮತ್ತು ಹಗರಿಬೊಮ್ಮನಳ್ಳಿ ಭಾಗದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ, ಅವರಿಗೆ ಲೇಬರ್ನ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬರ್ತಾರೆ, ಆ ಥರ ನೀವೇನಾರು ಹಂಗೆ ದೂರ ದೂರ ಹೋಗ್ತೀರಾ? ಇಲ್ಲ ಸರ್, ಹಂಗೆ ನಮ್ಮೂರಾಗ ಇದ್ರೆ ಹೋಗೋದ. ಈಗ ಒಂದು 3 ದಿನ ಬಿಡುರ್ತೀವಿ ಸರ್ ನಾವು ಹೊಲಗಳಾಗ. ಈಗ ಹೊಲ್ದಾಗ ನಮ್ಮ ಕೆಲಸ ಮಾಡ್ಕೊಳೋದ, ನಮ್ಮ ಕೆಲಸ ಇವತ್ತು ಬಿಡು ಐತಪ್ಪ, ಇವತ್ತು ಖಾಲಿ ಇದೀವಿ ಅಂತಂದ್ರೆ ಯಾರು ಇನ್ನೊಬ್ರು ಊರಾಗ ಯಾರನ್ನ ಕರೆದ್ರೆ ಇವತ್ತು ಬರ್ತೇನಪ್ಪ ಕೆಲ್ಸಕ್ಕಂದ್ರೆ ಹೋಗ ನಡೆಯಪ್ಪ ಅಣ್ಣದು, ಹಿಂಗೆ ಮಾಡ್ಕೊಂಡು ಹೋಗಿ ಸರ್. ಈಗ 1 ಎಕರೆ ಭೂಮಿಯನ್ನು ನೀವೊಂದೇ ನೋಡ್ಲಿಕ್ಕಾಗಲ್ಲ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ತೊಡಕೊಳ್ಬೇಕಾಗ್ತದೆ. ನಿಮ್ಮ ಎಲ್ಲರೂ ಕೆಲಸ ಹೇಗೆ ಮಾಡ್ತೀರಿ, ಎಲ್ಲರೂ ಓದ್ತೀರಾ ಅಥವಾ ಹೇಗೆ? ಇಲ್ಲ ಸರ್, ನಾವಿಬ್ಬಳು ಗಂಡೆ ಅಂತ ಅಷ್ಟೇ ಹೋಗ್ತೀವಿ ಸರ್ ಹೊಲ್ದಾಗ, ಡೈಲಿ ನಾವು ಇರ್ತೀವಿ. ತರಕಾರಿ ಬಾರೇ ಹೋದ್ರ ಹೋಗ್ಬೇಕು ಸರ್, ನೀರು ಕಟ್ಟಕ್ಕಂತ ಮತ್ತೆ ಸಣ್ಣ ನೀರ ಮತ್ತೆ ಕಟ್ಲಕ್ಕೆ ಹೋಗಲೇಬೇಕು. ಇವತ್ತು ಬಿಟ್ಟರೆ ಸುಮ್ಮನೆ ಮತ್ತಿದ್ರೆ ಅದು ಬಿಟ್ಟು ಗುಂಡಿ ಕುಡ್ಕೊಂಬಿಡ್ದೈತೆ ಅಣ್ಣ, ಅದು ಮತ್ತೆ ಇದ್ದಸ ಆಗಲ್ ತಡಪ್ಪ, 4 ಸಾಲ ಇರಲಿ ಹೋಗಿ ಕಟ್ಟಿ ಬಂದ್ಬಿಡೋಣ ಅಂದ್ರೆ ಹೋಗಿ ಕಟ್ಟಿ ಬಂದ್ಬಿಡೋ ಸರ್. ಒಬ್ರು ಡೈಲಿ ಬೇಕಾಕರ ಸರ್, ಅಲ್ಲಿ ಅಲ್ಲಿ ನಿರಂತರ ಒಬ್ರು ಬೇಕು, ಬೇಕು ಮನೆಯವ್ರು ಇರ್ತಾರೆ, ಮನೆಯವ್ರು ಇರ್ತೀವಿ ಸರ್. ನಿಮ್ಮ ಹೆಣ್ಮಕ್ಳು ಇರ್ತಾರೆ? ನಮ್ಮ ಹೆಣ್ಮಕ್ಳು ಇರ್ತಾರೆ, ಅಲ್ಲ ನಾನು ಇರ್ತೀನಿ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಸರ್. 3 ಗಂಡು ಮಕ್ಕಳು ಎಷ್ಟು? ಇಬ್ಬರು ಸರ್. ಚಿಕ್ಕವ್ರು ಇದ್ರೆ ದೊಡ್ಡವ್ರು ಇದ್ದಾರೆ? ಒಬ್ಬ ದೊಡ್ಡಣ್ಣದನ್ ಸರ್, 9th class ಓದ್ತಾನೆ ಸರ್, ಒಬ್ಬ 6th class ಓದ್ತಾನೆ. ಮಗಳು? ಮಗಳು 9th class ಓದ್ತಾ ಸರ್, ಬಿಡಿಸಿದ್ದೀವಿ. ಬಿಡಿಸಿದಿರಿ? ನೀವೇ ಬಿಡಿಸ್ಬಿಟ್ರೆ ಹಾಕಿ ಬಿಟ್ಲ? ತಾನಾಗ ಬಿಟ್ಟ ಸರ್. ಹೋಗಿ ಬಂದ ನಮ್ಮವ್ ಏನು ಮಾಡ್ತಾಳ, ನನಗೆ ರಾಡಿ ತಂದು ಕೊಟ್ಬಿಡಪ್ಪ, ನಾನು ಇಲ್ಲೇ ರಾಡಿ ಹೊಲ್ಕಂದಿರ್ತ ಮನ್ಯಾಗ ಅಂದ್ಲ. ಮಾಡವ ನೀನು ಮಗಳು ಮನೆ ಕೆಲಸ ಮತ್ತೆ ಮಾಡಿಕೊಂಡು ಹೊಲದ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕರ್ ಸರ್. ಈಗ ಮುಂದೆ ಈಗ ನೆಕ್ಸ್ಟ್ ಮಳೆಗಾಲ ಬರುತ್ತೆ ಅಂತ ಇಟ್ಕೊಳ್ಳಿ, ಮಳೆಗಾಲಕ್ಕೆ ಏನು ಆರಂಭದಲ್ಲಿ ನಿಮ್ಮ ಭಾಗದಲ್ಲಿ ಯಾವ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ, ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ತದೆ ಅಷ್ಟರಲ್ಲೇ ನಾವು ಏನು ಬೆಳ್ಕೊಂಡ್ರೆ ಸೂಕ್ತ ಅಂತ ಯೋಚನೆ ಮಾಡ್ತೀವಿ? ಏನಲ್ಲ ಸರ್, ಖರ್ಚಲ್ದು ಮಾಡ್ಕೊಂಬಿಡಕ್ಕೆ ಈಗ ಚಜ್ಜಿ ಪಜ್ಜಿ ಬಿತ್ತಬೇಕು, ಹೋಗ್ಬಿಡಕ್ಕೆ ಕೊಟ್ರೆ ಸಿವ ಅನ್ಬೇಕು, ಕೊಳ್ಳಲ್ದ್ರ ನೀನಪ್ಪ ಅನ್ನೋದು ಅಂತ ಕೈ ಮುಗಿದು ಬಿತ್ತಿ ಬಂದ್ಬಿಡೋದು ಆಟ. ಅದಾಗಿ ಬಂದ್ರೆ ಪುಣ್ಯದ ಫಲ ಅನ್ಬೇಕು, ಹೋದ್ರ ನಾವೇನು ಮನುಷ್ಯರು ಕೆಡಿಸಿಲ್ಬಿಡಪ್ಪ ದೇವ್ರ ಪರಮಾತ್ಮ ಮ್ಯಾಗಳಣ, ಮಳೆ ಬಂದ್ರೆ 4 ಕಾಳು ಬೆಳ್ಕಂತಿದ್ದೇವೆ ಅನ್ಬೇಕು, ಸುಮ್ಮರು ಹೋಗಿ ಸರ್ ಅಷ್ಟೇ ಅಲ್ಲದ್ರೆ ಅದು ಕೂಡ ಲಾಸ್ ಅನ್ಬೇಕು, ಬಂದ್ಬಿಡೋಕೆ ಅಷ್ಟೇ ನಮ್ಮೆಲ್ಲ ನಾವು ಲಾಸ್ ಮಾಡ್ಕೊಂಡು ಬಿಡೋತ. ಈಗ ನಿಮ್ಮ ಅಣ್ಣತಮ್ಮಂದ್ರೆ ಯಾರು ಕೃಷಿ ಮಾಡೋದು ಬಿಟ್ಬಿಟ್ರ ಹೇಗೆ? ಅವರು ಮಾಡ್ತಾರೆ ಸರ್. ಮಾಡ್ತಾರೆ ಬೇರೆ ಹೊಲಗಳು ಹಿಡ್ಕ ನೀರಿದ್ದಾರೆ ಹೊಲ ಹಿಡ್ಕ ನೀರಿದ್ದಾರೆ. ಹಿಂಗೇನು ಪ್ರಯತ್ನ ಮಾಡಿದ್ರ? ಇಲ್ಲ ಸರ್, ನಾನು ಇನ್ನೊಬ್ರು ಹೊಲ್ದಾಗ ಮಾಡೋಕೆ ಇಷ್ಟಪಡೋದಿಲ್ಲ. ನೀರಿರೋ ಕಡೆ ತಗೋಬೋದಲ್ಲ, ಲೀಸ್ ತೊಗೊಂಡು ಮಾಡುವ ಆ ಥರ ಇಷ್ಟಪಡೋದಲ್ಲ ಸರ್. ಯಾಕೆ? ನಮ್ಮ ಭೂಮಿ ಇದ್ದು ನಾವು ಇನ್ನೊಬ್ರು ಹೊಲ್ದಾಗ. ನೀರಿನ ಸಮಸ್ಯೆ ಇದೆಯಲ್ಲ ನಿಮಗೆ, ಇವತ್ತಲ್ಲಿ ನಾಳೆ ಗಂಗಮ್ಮ ಬೀಳ್ತಾಳೆ ನಮಗೆ ಅನ್ನೋ ದಾಣಿಗೆ ತಲೆ ಬಂದು. ಅದನ್ನೇ ಬೇರೆ ಕಡೆ ನೀರಿರೋ ಕಡೆ ಭೂಮಿ ಲೀಸ್ ತೊಗೊಂಡು ಒಂದಿಷ್ಟು ಒಳ್ಳೆ ಬೆಳೆ ತೆಗೆದುಕೊಂಡು ಏನಾದರೂ ಮಾಡ್ಬೋದಲ್ಲ. ನಮ್ಮ ಅಣ್ಣರವರೆಲ್ಲ ಮತ್ತೆ ಅಲ್ಲಿ ಬೇರೆಯವ್ರು ದುಡ್ಕಂದ್ರೆ ಸರ್ ಅಕ್ಕಪಕ್ಕ, ನನಗೆ ಕೂಡ ಕರೆದ್ರು ಮತ್ತೆ ನೀನೊಂದು ಎಕರೆ ಮಾಡ್ತೇನಪ್ಪ ಅಂತಂದ, ನಾನು ಮಾಡಲ್ಲಪ್ಪ ನೀವು ಮಾಡಿಕೆರೆ, ನಾ ಕರೆದ್ರದ್ದು ಕೂಲಿ ಮಾಡಿಬಿಡ್ತೀನಿ. ಈಗ ನೀರು ಕೊಡಲ್ಲ ಸರ್, ನಾವೇ ಮಾಡ್ತೀವಪ್ಪ ಮನೆಯವ್ರ ಅಂತಾರೆ. ನಮ್ಮದೇ ಒಂದು ಮುಕ್ಕಲ್ಲಿ ಎಕರೆ ನೀರು ಇರ್ತೈತೆ, ಇದ್ರಾಗ ಮಾಡ್ಕೊಂಡ್ ಬಿಡೋಣ ಸಾಕು, ನಾವಿಬ್ರು ಗಂಡ ಅಂತ ಇಬ್ರು ಮಕ್ಕಳಲ್ಲ ಸಪ್ ಸದ್ಯ ಹಾಕಿ ನಾನು ಇದನ್ನ ಓದ್ಕೊಂಡ್ ಮಾರ್ಕೊಂಡ್ ಏನೋ ಜೀವನ ಮಾಡೋಣ ಅಂತ. ಈಗ ನೋಡಿ, ಭೂಮಿ ಚಿಕ್ಕದು, ನೀರು ಕಡಿಮೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಮೂರು ಮಕ್ಕಳು, ಮುಂದಿನ ಅವರಿಗೂ ಸಹಿತ ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಬೇರೆ ಏನಾದರೂ ವ್ಯಾಪಾರ ವ್ಯವಹಾರ ಹಿಂಗೇನಾದ್ರು ಮಾಡ್ಬೇಕಂತ ಏನಾದ್ರು ಆಲೋಚನೆ ಮಾಡಿದ್ರೆ? ಮತ್ತೆ ಹಿಂಗೆ ಸರ್, ತರಕಾರಿ ಸೊಸಲ್ ಸೊಸಲ್ ಬೆಳ್ಕಂದು ರೇಟ್ ಸಿಕ್ಬಿಟ್ನಪ್ಪ ಅಂದ್ರೆ ನಾವು ಏನೋ ಒಂದು ಸಾಲ ಸಂಬಂಧ ಕಟ್ಟಿಗೆಬೋದಲ್ಲ. ಇವತ್ತು ಏರ್ತೈತಿ ಇವತ್ತು ಬೀಳ್ತೈತಿ ಮಾರ್ಕೆಟ್ ಹೇಳಕ್ ಕೇಳ್ಬರಾಗಲ್ಲ ಅಂತಂದು ಹಿಂಗೆ ಮತ್ತೆ ತರಕಾರಿ ನಮ್ಮ ಒಂದು ಸ್ವಲ್ಪ ತಾಂದಾಗಿರ್ತೀವಿ ಸರ್ ಸದ್ಯಕ್ಕೆ. ಅಲ್ಲಿ ಯಾರನ್ನ ಬಾಕ್ಸ್ ಗೈಟ್ಲೆ ಕೊಡಕ್ ಬಂದಿರ್ತಾರ, 150 ರೂಪಾಯಿ ಬಾಕ್ಸ್, 200 ರೂಪಾಯಿ ಬಾಕ್ಸ್ ಅಂತ ಕೊಡ್ತಾರೆ. ಅದ್ರಾಗ ತಗೊಂಡು ನಮಗೆ ವಿಷಯ ಎಲ್ಲ ಕಲ್ಲಿ ಇಟ್ಕೊಂಡು ಇಬ್ಬರು ಗಡ್ಡೆ ಐತಿ ಮಾರ್ತೀವಿ ಸರ್. ನೀವೇ ವ್ಯಾಪಾರ ಮಾಡ್ತೀವಿ? ನಾವೇ ವ್ಯಾಪಾರ ಮಾಡ್ತೀವಿ. ಅದು ಸ್ವಲ್ಪ ನಿಮ್ಗೆ ಜೀವನಕ್ಕೆ ಅನುಕೂಲ? ಅದ ಸ್ವಲ್ಪ ಜೀವನಕ್ಕೆ ಸರ್, ನಾವು ಕುಂತ ಮಾರಿ ಉಳಿತೈತೆ ಅಲ್ಲ. ಇದನ್ನ ನೀವು ನಿರಂತರ ಮಾಡ್ತಾ ಇದ್ರೆ ಹಿಂಗೆ ಈಗ ಮಾಡ್ತಾ ಇದೀವಿ ಸರ್. ಈ ಸಂತೆಗಳಿಗೆ ನಮ್ಮ ಮರಮಳಿ ಸಂತೆ, ಮರಮಳಿ ಸಂತೆ ಅಷ್ಟೇ ಅಷ್ಟಾ ಸರ್? ಬೇರೆ ಯಾರು ಮಾಲ್ ಬರ್ತಾರೆ ನೀವು ತಗೊಳ್ತೀರಿ, ನೀವೇ ವ್ಯಾಪಾರ ಮಾಡ್ತೀವಿ, ಹಂಗೆ ಮಾಡಿ ಲಾಭ ಸಿಗುತ್ತೆ ಅದ್ರಲ್ಲಿ? ಲಾಭ ಸಿಗುತ್ತೆ ಸರ್. ಒಳ್ಳೆಯದು ಪ್ರಕಾಶ್ ಅವರೇ, 1 ಎಕರೆ ಭೂಮಿಯಲ್ಲಿ ನೀರಿನ ಕೊರತೆ ಇದೆ, ಮಳೆನೂ ಸರಿಯಾಗಿ ಆಗ್ತಾ ಇಲ್ಲ, ಈ ಸಮಸ್ಯೆಗಳ ನಡುವೆ ಇರೋ ಒಂದು ತುಂಡು ಭೂಮಿಯೊಳಗೆ ಇರುವ ಅಲ್ಪ ಪ್ರಮಾಣದ ನೀರಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ತಾ ಇವತ್ತೆಲ್ಲ ಒಂದು ದಿನ ನಮಗೆ ಒಳ್ಳೆಯ ಬೆಲೆ ಬರ್ತದೆ ಈ ಬೆಳೆಗಳಿಗೆ, ಒಂದಿಷ್ಟು ಸುಧಾರಿಸ್ಕೊಳ್ಬೋದು ಅನ್ನತಕ್ಕಂಥ ಆಶಾವಾದವನ್ನು ಇಟ್ಕೊಂಡಿದ್ದೀರಿ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಸಹಿತ ಬೇರೆ ಕಡೆಯಿಂದ ಬಂದಿರೋ ತರಕಾರಿ ತೆಗೆದುಕೊಂಡು ಮಾರಾಟ ಮಾಡ್ತಾ ಒಂದಿಷ್ಟು ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜೀವನ ಸುಧಾರಣೆಯಾಗಲಿ ಮತ್ತು ನಿಮ್ಮ ಕೃಷಿ ವ್ಯವಸ್ಥೆ ಒಳಗಡೆಗೂ ಸ್ವಲ್ಪ ಸುಧಾರಣೆಯನ್ನು ಕಾಣಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮ, ಅದು ಹಿಂಗಾರಿನ ಬೆಳೆಗಳ ರಾಶಿಯ ಸಮಯ ಕೂಡ ಹೌದು. ಈಗ ಮುಂದಿನ ಒಂದು ವಾರದ ನಾವು ಹವಾಮಾನದ ಒಂದು ಮುನ್ಸೂಚನೆ ನೋಡೋದಾದರೆ ನಮ್ಗೆ ಈ ಒಂದು ನೆಕ್ಸ್ಟ್ ಒಂದು ವಾರದವರೆಗೂ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಹಾಗೆ ಗರಿಷ್ಠ ಉಷ್ಣಾಂಶವು ಸುಮಾರು 29 ಡಿಗ್ರಿ ಸೆಲ್ಸಿಯಸ್ ಲಿಂದ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಲ್ಸಿಯಸ್ ಲಿಂದ 18 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುವ ಸಾಧ್ಯತೆ ಇದೆ. ಹಾಗೆ ಗಾಳಿಯ ವೇಗವು ಪ್ರತಿ ಗಂಟೆಗೆ ಸುಮಾರು 6.5 ಕಿಲೋಮೀಟರ್ ಲಿಂದ 9 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆ ಇದೆ. ಸೊ ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ರೈತ ಬಾಂಧವರು ಈಗಾಗಲೇ ಏನೋ ಜೋಳ ಲೇಟ್ ಆಗಿ ಬಿತ್ತಿದ ಒಂದು ಜೋಳದಲ್ಲಿ ನೀರಿನ ಕೊರತೆ ಇತ್ತಪ್ಪ ಅಂತಂದ್ರೆ, ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಇರೋದಿಲ್ಲ ಹಾಗೂ ತಮ್ಮ ನೀರಿನ ಒಂದು ಮೂಲಗಳಿತ್ತಂದ್ರೆ ತಾವು ಸ್ವಲ್ಪ ನೀರು ಕೊಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಆ ಮಣ್ಣಿನಲ್ಲಿರೋ ತೇವಾಂಶವನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ನಾವು ಎಡೆಕುಂಟೆಗಳನ್ನು ಹೊಡಿಬೇಕು, ಕಸದ ಹೊದಿಕೆಯನ್ನು ಹಾಕ್ಬೇಕು. ಸೊ ಈ ರೀತಿ ಮಾಡುವುದರಿಂದ ನಾವು ಈ ಚಳಿಗಾಲದಿಂದ ಮತ್ತು ಮಣ್ಣಿನಲ್ಲಿರೋ ತೇವಾಂಶವನ್ನು ಆವಿಯಾಗಿ ಹೋಗದೆ ಇರುವ ಹಾಗೆ ನೋಡ್ಕೋಬಹುದು. ಆಮೇಲೆ ಈಗ ಕಟಾವು ಮಾಡಿದ ಒಂದು ಉತ್ಪನ್ನಗಳನ್ನು ನಾವು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಿಟ್ಕೊಳ್ಬೇಕಾಗತ್ತೆ. ಹಾಗೆ ರಾತ್ರಿಯ ಸಮಯದಲ್ಲಿ ಇಬ್ಬನಿ ಬೀಳುವುದರಿಂದ ತಾವು ಅವುಕರ ಮೇಲೆ ಪ್ಲಾಸ್ಟಿಕ್ ಕಾಗದಗಳನ್ನು ಹಾಕಿ ಸಂರಕ್ಷಿಸಿಟ್ಕೊಳ್ಬೇಕು. ಹಾಗೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಮ್ಗೆ ರಾತ್ರಿಯ ಉಷ್ಣಾಂಶದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸುಮಾರು 16 ಡಿಗ್ರಿ ಸೆಲ್ಸಿಯಸ್ ಲಿಂದ 17 ಡಿಗ್ರಿ ಸೆಲ್ಸಿಯಸ್ ವರೆಗೂ ಈ ದಾಖಲಾಗುವ ಸಾಧ್ಯತೆ ಇರೋದ್ರಿಂದ ಪ್ರಾಣಿಗಳ ಒಂದು ಕೊಠಡಿ, ಏನು ಕೊಟ್ಟಿಗೆ ಅಂತ ಹೇಳ್ತೀವಿ, ಹಾಗೂ ಕೋಳಿಗೆ ಸಾಕಾಣಿಕಾ ಕೊಟ್ಟಿಗೆ ಆಗಿರಬಹುದು, ಈ ರೀತಿ ಸ್ವಲ್ಪ ಬೆಚ್ಚಗಿರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ, ಈ ಶೀತದ ಗಾಳಿಯಿಂದ ಕಾಪಾಡ್ಕೋಬೇಕು. ಹಾಗೇನೆ ದನಕರಗಳನ್ನ ಮುಂಜಾವಿನ ಸಮಯದಲ್ಲಿ ಮೇಲಿಕ್ಕೆ ಬಿಡಬಾರದು, ಯಾಕಂದ್ರೆ ಸ್ವಲ್ಪ ನಮ್ಗೇನೋ ಇಬ್ಬನಿ ಬೀಳೋದರಿಂದ ಅದು ಆ ದನಗಳ ಒಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ.

ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ಕಕ್ಷೆಗೆ ಹೇಳೋಣ ಬಾಯ್ ಬಾಯ್ ಭೂಮಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ಹಾರೋಣ ನಾವು ಸ್ಪೇಸಿಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ. ಹೋಗೋಣ ಬರ್ತೀಯ ಚಂದಿರನೆಡೆಗೆ ಚಂದಿರನೆಡೆಗೆ ಚಂದಿರ ನೆಡೆಗೆ ಭಾರತೀಯ